ಕಚ್ಚಲು ಕತ್ತರಿಸಿದ ಪ್ರಕರಣ, ಆರೋಪಿಗಳನ್ನು ಬಂಧಿಸುವಂತೆ ಬಿಜೆಪಿ ಆಗ್ರಹ. ನಾಳೆ ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ. ಹಬ್ಬಕ್ಕೆ ಎಳ್ಳು ಬೆಲ್ಲ ಕಬ್ಬು ಖರೀದಿಯಲ್ಲಿ ತೊಡಗಿದ ಜನತೆ. ವಿಜಯಪುರದಲ್ಲಿ ಆಲಮಟ್ಟಿ ಎಡದಂಡೆ ಕಾಲುವೆಗೆ ಜಿಗಿದು ಮಕ್ಕಳೊಂದಿಗೆ ಮಹಿಳೆ ಆತ್ಮಹತ್ಯೆ ಯತ್ನ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೊದಲಿಗೆ ಕಡಗಂದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ಹೂಕೋಸು ಬೇಸಾಯದ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಪೇಟೆ ಧಾರಣೆ. ಮೊದಲಿಗೆ ಕಡಗಂದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ಹೂಕೋಸು ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಡಗಂದೊಡ್ಡಿ ಗ್ರಾಮದ ರಾಜೇಂದ್ರ ಅವರು, ಇವರು ಸುಮಾರು ವರ್ಷದಿಂದ ತರಕಾರಿ ಬೇಸಾಯದಲ್ಲಿ ತೊಡಗಿದ್ದಾರೆ. ಕಡಗಂದೊಡ್ಡಿ ಚಂದ್ರಬಂಡ ಈ ಒಂದು ರಸ್ತೆ ಮುಖಾಂತರ ಹೋಗುವಾಗ ಹಲವಾರು ಜನ ರೈತರನ್ನ ನಾವು ನೋಡ್ತಾ ಇರ್ತೀವಿ. ಎಲ್ಲರೂ ಸಾಮಾನ್ಯವಾಗಿ ಕಾಯಿಪಲ್ಯ ಬೆಳೆಯನ್ನು ಬೆಳೀತಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಾಲಿಫ್ಲವರು, ಕ್ಯಾಬೇಜು, ಬೀಟ್ರೂಟು ಭಾಳಷ್ಟು ಬೆಳೆಯೋದು ರೈತರು ಕಡಿಮೆ ಅಂತ ಹೇಳ್ಬೋದು. ಅದು ಚಳಿಗಾಲದ ಬೆಳೆ ಆಗಿರೋದ್ರಿಂದ ಭಾಳಷ್ಟು ಎಣ್ಣೆ ಹೊಡಿಬೇಕು, ಬರೋದಿಲ್ಲ ಅಂತಕ್ಕಂಥ ಒಂದು ಹೆದರಿಕೆ ರೈತರಲ್ಲಿ ಇರುತ್ತೆ. ಆದರೆ ಇವರು ಸುಮಾರು ವರ್ಷದಿಂದ ಈ ಒಂದು ಕಾಲಿಫ್ಲವರ್ ಅಂದರೆ ಫ್ಲವರ್ ಅಂತೇನು ಹೇಳ್ತೀವಿ ನಾವು, ಅದನ್ನು ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾಲಿಫ್ಲವರ್ ಯಾವ ರೀತಿ ಬೆಳೀತಾ ಇದ್ದಾರೆ, ಹೇಗೆ ಲಾಭ ಬರ್ತಾ ಇದೆ, ಜೊತೆಗೆ ಏನು ಸಮಸ್ಯೆಗಳು ಈ ಕಾಲಿಫ್ಲವರ್ ಬೆಳೆಯಲ್ಲಿ ಬರ್ತವೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಹೇಳಿ ರಾಜೇಂದ್ರ ಅವರೇ, ಈ ಒಂದು ಕಾಲಿಫ್ಲವರ್ ಬೆಳೀಲಿಕ್ಕೆ ಕತ್ತಿ ಎಷ್ಟು ವರ್ಷ ಆಯ್ತು? ನಾವು ಇವಾಗ 12 ವರ್ಷ ಆಯ್ತು ಸರ್ ಕಾಲಿಫ್ಲವರ್ ಬೆಳ್ಸಕ್ಕೆ. ಸರ್ 12 ವರ್ಷ ಆಯ್ತು. ಈಗ 12 ವರ್ಷದಿಂದ ಸತತವಾಗಿ ಕಾಲಿಫ್ಲವರನ್ನು ಬೆಳೀತಾ ಇದ್ದೀರಿ, ಹೇಗೆ ಕಾಲಿಫ್ಲವರ್ ಬೇಸಾಯ ನೀವು ಮೊದಲು ಅದ್ರ ಬಗ್ಗೆ ಅನುಭವ ಇತ್ತಾ? ಮೊದಲಿಂದ ಅನುಭವ ಸರ್, ಆವಾಗಲಿಂದ ಹಾಕತ್ತೀವಿ. ಅಂದರೆ ಹೇಗೆ ಇದನ್ನು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು, ಹೇಗೆ ಬೀಜ ತರ್ತೀರಿ, ಮತ್ತು ಹೇಗೆ ವರ್ಷ ಯಾವ ರೀತಿ ಬದಲಾವಣೆ ಮಾಡ್ತಿದ್ದೀರಿ ಬೆಳೆ ಬೇಸಾಯದಲ್ಲಿ? ಬೇಸಾಯ ವರ್ಷ ಮಾಡ್ತೀರಿ ಸರ್, ಉಳುಮೆ ಮಾಡೋದು, ಕುರುನಿಸೋದು, ತುಪ್ಪೆ ಗೊಬ್ಬರ ಅಂದ್ರೆ ಇಲ್ಲೇ ಇವಾಗಿಲ್ಲೇ ಎಮ್ಮೆಗೆ ಮಿಲ್ಲ ಸರ್, ಕುರಿ ನಿಲ್ಲಿಸ್ತೀವಿ. ವರ್ಷದಲ್ಲಿ 2 ಬೆಳೆ ಬೆಳೆಸಿ ಸರ್ ಫ್ಲವರ್. ಅಂದ್ರೆ ಚಳಿಗಾಲದಲ್ಲಿ ಚೆನ್ನಾಗಿ ಬರ್ತದ? ಇದು ಯಾವ ಒಂದು ಸೀಸನ್ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಫ್ಲವರ್? ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಸರ್, ಚಳಿಗಾಲದಲ್ಲಿ ಇಳುವರಿ ಸ್ವಲ್ಪ ಹೆಚ್ಚಿಗೆ. ಮಳೆಗಾಲದಲ್ಲಿ ಏನು ಸಮಸ್ಯೆ ಬರುತ್ತೆ ಇದಕ್ಕೆ? ಮಳೆಗಾಲದಲ್ಲಿ ಸಮಸ್ಯೆ ಆದರೆ ಸರ್, ಸ್ವಲ್ಪ ಮಳೆ ಗಿಳೆ ಹೆಚ್ಚಿಗೆ ಆದರೆ ಇಳುವರಿ ಕಡಿಮೆ ಆಗುತ್ತೆ, ಸ್ವಲ್ಪ ರೋಗ ಮತ್ತೆ ಹೆಚ್ಚಿಗೆ ಇರ್ತೈತೆ, ಚಳಿಗಾಲದಲ್ಲಿ ಕಡಿಮೆ ಇರ್ತದೆ ರೋಗ. ಈಗ ಈ ಒಂದು ಕಾಲಿಫ್ಲವರ್ ಬೇಸಾಯ, ಹೂಕೋಸು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಈ ಹೂಕೋಸು ಬೇಸಾಯವನ್ನು ಮಾಡಬೇಕಾದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋತೀರಿ ನೀವು? ಯಾವುದು ಒಳ್ಳೆ ಇಳುವರಿ ಬರುತ್ತೆ ಹೆಂಗೆ ಗೊತ್ತಾಗತ್ತೆ ನಿಮಗೆ ಇದೆಲ್ಲ? ನಾವು ವರ್ಷ ಆಗ್ತೀವಲ್ಲ ಸರ್, ಇವಾಗ ಚೇಂಜ್ ಆಗ ಸರ್, 2-3 ವರ್ಷಕ್ಕೆ ಬೀಜ ಚೇಂಜ್ ಆಗ್ತಾವೆ. ಇವಾಗ ವೆಲ್ಕಮ್ ಸೀಡ್ ಅಂತ 6-0-6 ಸರ್ ಇವಾಗ ಹಾಕಿದ್ದು ನಾವು. ಹಾಂ, ಈ ವೇಳೆ ತಳಿ ಚಳಿಗಾಲಕ್ಕೆ ಸೆಪ್ಟೆಂಬರ್ಲಿಂದ ಡಿಸೆಂಬರ್ವರೆಗೆ ಹಾಕ್ಬೋದು ಸರ್ ಇದು. ಈ ತಳಿ ನಾವು ಸೆಪ್ಟೆಂಬರಲ್ಲಿ ಹಚ್ಚಿದ್ವಿ, ಇವಾಗ ಡಿಸೆಂಬರ್ಗೆ ಮುಗಿದೆ ಸರ್ ಎಲ್ಲ. ಹೇಗೆ ಬೀಜ ಅದು ಎಲ್ಲಿಂದ ತರ್ತೀರಿ, ಮತ್ತೆ ಇದ್ರದ್ದು ಯಾವ ಒಂದು ಅಂಗಡಿಯಿಂದ ಬೀಜ ತರ್ತಾ ಇರ್ತೀರಿ, ಹೇಗೆ ಸಸಿ ಮಾಡ್ಕೋಬೇಕಾ, ಹೆಂಗಿದನ್ನೆಲ್ಲ? ರಾಯಚೂರಲ್ಲಿ ಸಿಗ್ಸವ ಅಂಗಡಿಯಲ್ಲಿ, ಅಲ್ಲಿಂದ ತರ್ತೀವಿ. ಚಂದ್ರಬಂಡೆಯಲ್ಲಿ ಶೆಡ್ ಐತೆ ಸರ್, ನರ್ಸರಿಯಲ್ಲಿ ಕೊಟ್ಟು ನಾವು ಹಾಕ್ತೀವಿ ಸರ್, ಹೊಲದಲ್ಲಿ ನೀವು ಹಾಕಲ್ಲ ಸರ್ ಇವಾಗಿನ. ಅಂದ್ರೆ ಸಸಿ ಮಡಿಯನ್ನ ಸಸಿ ಮಾಡ್ಕೊಳ್ಳಿಕ್ಕೆ ನೀವು ಇದರಲ್ಲೇ ಕೊಡ್ತೀರಲ್ಲ? ಶೆಡ್ ಅಲ್ಲಿ ಕೊಡ್ತೀವಿ ಸರ್, ಶೆಡ್ ನೆಟ್ ಅಲ್ಲಿ ಸರ್. ಹೇಗೆ ರೇಟ ನಿಮ್ಗೆ ಹಾಕ್ತಾರ ಅವ್ರು ಸಸಿ ಮಡಿ ಮಾಡಿಕೊಡ್ಲಿಕ್ಕೆ? ಸರ್ ಅದು ಒಂದು ಬಾಕ್ಸ್ ಬಂದು 30 ರೂಪಾಯಿ ಸರ್ ಅವರು ಹಾಕೋದು. ಒಂದು ಪ್ಯಾಕೆಟ್ ಬಂದು 25 ಆಗುತ್ತೆ. 25 ಬಾಕ್ಸ್ಗೆ ಅಂದ್ರೆ ಒಂದು ಪ್ಯಾಕೆಟ್ 25 ಅಂದ್ರೆ ನಾವು ಒಂದು ಎಕರೆ ಆಡ್ಬೇಕಾದ್ರೆ ಒಂದು 10 ಪ್ಯಾಕೆಟ್ 250 ಬಾಕ್ಸ್ ಆಗುತ್ತೆ ಸರ್. ಅದು ಹೇಗೆ ಬೀಜ ಪ್ರತಿ ವರ್ಷನೂ ಯಾವ ಕಂಪನಿ ಬೀಜ ಉಪಯೋಗ ಮಾಡ್ತಾನೆ ಇಲ್ಲಿ, ಯಾವ ತಳಿ ಹಾಕೋದು? ತಳಿ ಸರ್ ಮಳೆಗಾಲದಾಗ ಚೇಂಜ್ ಇರ್ತಾವ, ಬೇಸಿಗೆಯಲ್ಲಿ ಚೇಂಜ್ ಇರ್ತಾವ ಸರ್. ಮತ್ತೆ ಚಳಿಗಾಲದ ಮಳೆಗಾಲದ ಬೇಸಿಗೆ ಮೂರು ಇರ್ತಾವ ಸರ್. ನಾವು ಮಳೆಗಾಲದ ಚಳಿಗಾಲದೊಂದೇ ಹಾಕ್ತೀವಿ ಸರ್. ಇವಾಗ ಸದ್ಯಕ್ಕೆ ಬೇಸಿಗೆ ಹಾಕಲ್ಲ, ನಮ್ಮಲ್ಲಿ ಉಷ್ಣಾಂಶ ಬಿಸಿಲು ಹೆಚ್ಚಿಗೆ ಇರ್ತದೆ ಸರ್, ಹಾಕಲ್ಲ ನಾವು ಬೇಸಿಗೆ. ಬೀಜ ಒಂದು ಪ್ಯಾಕೆಟಿಗೆ ಎಷ್ಟು ಬೀಳತ್ತೆ ನಿಮಗೆ ಬೀಜ ಸರ್? 400 450 ನಡೆದಿದೆ ಸರ್ ಬೀಜನು. ಹೇಗೆ ಸಸಿ ಮಾಡ್ಬೇಕಾದ್ರೆ ನಿಮಗೆ ಒಂದು ಬಾಕ್ಸಿಗೆ ಎಷ್ಟು ಹೇಳ್ತಂತಂದ್ರೆ ಒಂದು ಬಾಕ್ಸಿಗೆ ರೇಟ್ ಎಷ್ಟು ಮಾಡ್ತಾರೆ ಅವರು? ಒಂದು ಬಾಕ್ಸಿಗೆ ಬಂದು 30 ರೂಪಾಯಿ ಸರ್. ಅಲ್ಲಿ ಒಂದು ಟ್ರೈಗೆ? ಒಂದು ಟ್ರೈಗೆ 30 ರೂಪಾಯಿ. 30 ರೂಪಾಯಿ ಸರ್. ಅಂದ್ರೆ ನಿಮಗೆ ಅವರೆಲ್ಲ ಎಷ್ಟು ದಿವಸ ಸಸಿ ಮಾಡಿಕೊಡ್ತಾರೆ? ಒಂದು ತಿಂಗಳು ಸರ್. ಒಂದು ತಿಂಗಳು? ಹ್ಞೂ ಸರ್. ಅಂದ್ರೆ ಒಂದು ತಿಂಗಳು ಸಸಿಗಳನ್ನು ತಂದು ನೇರವಾಗಿ ಅವ್ನು ನೀವು ಬಿತ್ತನೆ ಮಾಡಿಬಿಡ್ತೀರಾ? ಹ್ಞೂ, ಹಚ್ಚಿಬಿಡ್ತೀರಿ? ನಾಟಿ ಮಾಡಿಬಿಡ್ತೀವಿ ಸರ್. ಇವಾಗ ಕೊಟ್ಟರೆ ಒಂದು 25 ತಿಂಗಳು, ಒಂದು ತಿಂಗಳು ಸರ್. ಹ್ಞೂ, ಒಂದು ತಿಂಗಳಿಗೆ ಹಚ್ಚಿಬಿಡ್ತೀವಿ ಸರ್ ಕೊಟ್ಟರೆ. ಹೇಗೆ ಇದನ್ನು ನಾಟಿ ಮಾಡ್ಬೇಕಾದ್ರೆ ಹೆಂಗೆ ಸಾಲ್ ಮಾಡ್ಕೋತೀರಿ, ಭೂಮಿ ಹೆಂಗೆ ಸಿದ್ಧತೆ ಮಾಡ್ಕೋತೀರಿ, ಏನೇನು ಗೊಬ್ಬರ ಹಾಕ್ತೀರಿ ಹಚ್ಚೋಕ್ಕಿಂತ ಮುಂಚೆ, ಅಥವಾ ಹಸಿ ಮಾಡಿ ಹಚ್ಚಬೇಕು, ಅಥವಾ ಒಣ ಮಣ್ಣಲೆ ಸಸಿಗಳನ್ನ ಹಾಕ್ತೀರಿ ಹೇಗೆ? ಹಸಿ ಮಾಡಿ ಹಚ್ಬೇಕು ಸರ್, ಒಣ ಅಲ್ಲಿ ಹಚ್ಚಕ್ಕೆ ಬರಲ್ಲ ಸರ್. ಡ್ರಿಪ್ಲಿಂದೇ ಸರ್ ನಾವು ಹಾಕೋದು, ನೀರೇನಿಲ್ಲ, ಡ್ರಿಪ್ಪೇ ಅಲ್ಲ, ಡ್ರಿಪ್ ಸಿಸ್ಟಮ್ ಸರ್. ಅಂದ್ರೆ ಹಸಿಯಲ್ಲಿ ಒಂದು ಡ್ರಿಪ್ ಎಲ್ಲಿ ನೀರು ಬೀಳುತ್ತೆ ಅಲ್ಲಿ ಬೀಳುತ್ತೆ, ಅಲ್ಲಿ ಹಾಕ್ತೀವಿ ಸರ್. ಎರಡೆರಡು ಫೀಟಿಗೆ ಸಾಲಿಂದ ಸಾಲಿಗೆ, ಸಸಿಯಿಂದ ಸಸಿಗೆ ಎಷ್ಟು ಇರುತ್ತೆ ಅಂತ? ಡ್ರಿಪ್ ಸರ್ 1.5 ಫೀಟ್ ಇರ್ತೈತೆ ಸರ್. ಆಗಲ್ಲ, ಇದು ಡ್ರಿಪ್ ಐತಲ್ಲ ಸರ್, ಅಲ್ಲೆಲ್ಲಿ ಹಣಿ ಬೀಳ್ತಾ ಅಲ್ಲೆಲ್ಲಿ ಹಾಕ್ತೀವಿ, 2.5 ಫೀಟಿಗೆ ಹಾಕ್ತೀವಿ ಸರ್. ಆಗಲ್ಲ, ಇನ್ನು ಹಚ್ಚಿದ ಮೇಲೆ ಮುಂದೆ ಇದಕ್ಕೆ ಏನೇನು ಮಾಡ್ಬೇಕಾಗತ್ತೆ? ಹಚ್ಚಿದ್ರಪ್ಪ ಈಗ ಇವತ್ತು ಹಚ್ಚಿಬಿಟ್ರೆ, ಹಚ್ಚಿದ ಮೇಲೆ ತದನಂತರ ಏನೇನು ಕ್ರಮಗಳನ್ನು ಮಾಡ್ಬೇಕು ಈ ಒಂದು ಹೂಕೋಸಿನ ಬೆಳೆಯಲ್ಲಿ? ಸರ್ ಹಚ್ಚಿದ ಮೇಲೆ ಒಂದು 10-15 ದಿನಕ್ಕೆ ಗೊಬ್ಬರ ಹಾಕ್ತೀವಿ ಸರ್. ಫಸ್ಟಿಗೆ ನಾವು ಕುರಿ ನಿನ್ಸು ಉಳಿವೆ ಮಾಡಿ ಎಲ್ಲ ರೂಟ್ರಿಗೆ ತೊಡಿಸಿ ಪೈಪ್ ಹಾಕಿ ಸಸಿ ಹಾಕ್ತೀವಿ ಸರ್. ಸಸಿ ಹಾಕಿದ ಮೇಲೆ ಒಂದು 15 ದಿನಕ್ಕೆ ಗೊಬ್ಬರ ಹಾಕ್ತೀವಿ ಸರ್. ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿನಕ್ಕೆ ಒಂದು ಸರ್ತಿ ಸ್ಪ್ರೈ ಮಾಡ್ತೀವಿ ಸರ್. ಹುಳ ಏನಿರಲ್ಲ, ಒಂದು ವೇಳೆ ಇದ್ರೆ ಹುಳ ಹಾಕಿ ಸ್ಪ್ರೈ ಮಾಡ್ಬೋದು. ಹಚ್ಚಿದ ಮೇಲೆ ನೀರುಗಳನ್ನ ಡ್ರಿಪ್ಪನ್ನು, ಡ್ರಿಪ್ಪರ್ನಲ್ಲಿ ನೀರು ನೀವು ಹೇಳಿ ಡ್ರಿಪ್ ಹಾಕಿರ್ತೀವಿ ಅಂತೇಳಿ, ನೀರನ್ನು ಮ್ಯಾನೇಜ್ ಮಾಡೋದು ಹೆಂಗೆ? ಎಷ್ಟು ದಿವಸಕ್ಕೊಮ್ಮೆ ನೀರು, ದಿವಸ ಬಿಡ್ಬೇಕು ಹೇಗೆ ಇದಕ್ಕೆಲ್ಲ? ಒಂದಿನ ಬಿಟ್ಟು ಒಂದಿನ ಬಿಡ್ಬೋದು ಸರ್. ಸ್ವಲ್ಪ ಭೂಮಿ ನೀರು ಆಗಲಿಲ್ಲ ಅಂದರೆ ದಿನ ಬಿಡ್ಬೋದು. ನೀರು ಫುಲ್ ಇದ್ರೆ 2 ದಿನಕ್ಕೆ ಒಂದ್ಸರ್ತಿ, ಒಂದಿನ ಬಿಟ್ಟು ಒಂದಿನ ಬಿಡ್ಬೋದು ಸರ್. ಡ್ರಿಪ್ ತಾಸು ಬಿಡ್ತೀರಿ? ಎಷ್ಟು ತಾಸು ಬಿಡ್ತೀರಿ? 2 ತಾಸು ಆದರೆ ಮಸ್ತ್ ಸರ್. ನೀರು ಫುಲ್ ಇದ್ರೆ, ನೀರು ಕಡಿಮೆ ಇದ್ರೆ ಒಂದು 3-4 ತಾಸು ಬಿಡ್ಬೋದು ಹೆಚ್ಚಿಗೆ, ನೀರು ಕಡಿಮೆ ಇದ್ದವರಾದ್ರೆ. ಇನ್ನು ಕಳೆಗಳನ್ನು ತೆಗೆಯೋದು ಹೇಗೆ, ಎಷ್ಟು ಸಲ ಕಳೆ ತೆಗಿಬೇಕಾಗತ್ತೆ, ಮತ್ತು ಮೇಲು ಗೊಬ್ಬರ ಯಾವಾಗ ಮತ್ತು ಏನೇನು ಎಷ್ಟು ಸಲ ಹಾಕ್ಬೇಕಾಗತ್ತೆ ಇದಕ್ಕೆ? ಮೇಲಿನ ಗೊಬ್ಬರ 3 ಟೈಮ್ ಹಾಕ್ತೀವಿ ಸರ್. ಒಂದು ಎಕರೆಗೆ ಬಂದು ಒಂದು 6 ಚೀಲ ಹಾಕ್ತೀವಿ. ಲೇಬರ್ಸ್ ಆದ್ರೆ ಕೂಲಿ ಕಳೆ ತೆಗೆಕಾದ್ರೆ 3-4 ಟೈಮ್ ತೆಗೆಯಬೇಕಾಗುತ್ತೆ ಸರ್ ಕಳೆ. ಅಂದ್ರೆ ಮೇಲು ಗೊಬ್ಬರ ಏನೇನು ಹಾಕ್ತೀರಿ, ಅದು ಎಷ್ಟೆಷ್ಟು ಸಲ ಅಂದ್ರೆ ಕೊಡ್ಬೇಕಾಗತ್ತೆ? ಒಮ್ಮೆ ಕೊಡ್ತೀರಾ ಮೇಲು ಗೊಬ್ಬರ? ಯಾವ್ಯಾವ ಗೊಬ್ಬರ ಹಾಕ್ತೀರಿ, ಎಷ್ಟೆಷ್ಟು ಹಾಕ್ತೀರಿ ಒಂದೊಂದು ಇದಕ್ಕೆ? ಫಸ್ಟ್ ಟೈಮ್ ಬಂದು ಸರ್ ಹಾಕಿದ್ರೆ 2 ಚೀಲ ಹಾಕ್ತೀವಿ ಸರ್. 20-20 ಅಂತ 13 ಅಂತ ಬರ್ತೈತೆ ಸರ್ ಅದು, ಅದೇ ಹಾಕ್ತೀವಿ. ಇಲ್ಲಾಂದ್ರೆ ಫಸ್ಟಿಗೆ DAP ಹಾಕ್ತೀವಿ, 10-26 ಬರ್ತಾವ, 28 ಬರ್ತಾವ. ಎಲ್ಲ ಗೊಬ್ಬರೇನು ಎಲ್ಲ ಅದ ಸರ್, ರೈತರ ಮೇಲೆ ಡಿಪೆಂಡ್. ಅವ್ರಿಗೆ ಇಷ್ಟ ಬಂದ ಗೊಬ್ಬರ ಹಾಕ್ಬಿಡ್ತಾರೆ ರೈತರೇನು. ನಾವು ಹಾಕಿದ್ದು 20-23, 26 ಆಗಲಿ, DAP ಆಗಲಿ ಹಾಕ್ತೀವಿ. ಮತ್ತು ಗೊಬ್ಬರ ಹಾಕಿದ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಭಾಳಷ್ಟು ಎಣ್ಣೆ ಹೊಡಿತಾರೆ ಈ ಕಾಲಿಫ್ಲವರು, ಅದನ್ನ ನೋಡ್ಕೊಂಡು ತಿನ್ನಬೇಕು, ಭಾಳ ಕಷ್ಟ ಅದ, ಮತ್ತು ಭಯಂಕರ ವಿಷಕಾರಿ ಆದಂಥ ಕೀಟನಾಶಕ ಬಳಕೆ ಮಾಡ್ತಾರೆ ರೈತರು ಅಂತೇಳಿ ತಿನ್ನತಕ್ಕಂಥ ಜನರಲ್ಲಿ ಅಭಿಪ್ರಾಯ ಇದೆ. ಹೇಗೆ ನೀವೇನು ರೈತರಾಗಿ ಏನು ಹೇಳ್ತೀರಿ, ನಿಜವಾಗ್ಲೂ ನೀವು ಕಾಯಿಪಲ್ಲೆ ಇದಕ್ಕೆ ಕಾಲಿಫ್ಲವರ್ಗೆ ಭಾಳಷ್ಟು ಸ್ಟ್ರಾಂಗ್ ಎಣ್ಣೆಗಳನ್ನು ಹೊಡಿತಾ ಇರ್ತೀರಿ ಹೇಗೆ? ಇಲ್ಲ ಸರ್, ಒಂದು 3-4 ವರ್ಷ ಕೆಳಗೆ ಇತ್ತು, ಅದು ಪತಂಗಿ ಅಂತ ಇತ್ತು ಸರ್, ಅದು ಇವಾಗ ನಾಶನ ಆಗೈತೆ. ಬರೋ ಇವಾಗ ಇಲ್ಲ ಸರ್, ಕಾಣಲ್ಲ ಅದೇನು ಬಿಳಿದಾಮ ಐತೆ. ಆದರೆ ಮಾಮೂಲಿ ಎಣ್ಣೆ ಹೊಡ್ಕೊಂಡ್ರೆ ಹೋಗ್ಬಿಡ್ತೈತೆ, ಹುಳ ಬರ್ತಾವೆ ಮಾಮೂಲಿ ಸರ್. ಬಂದರೆ ಒಂದು ಸರಿ ಸ್ಪ್ರೈ ಮಾಡಿಬಿಟ್ರೆ ಹೋಗ್ತೈತೆ. ಮಿನಿಮಮ್ ಫ್ಲವರ್ ಮುಗಿದ ತಕ್ಷಣ ಆದರೆ ಒಂದು 5-6 ಸಾರಿ ಹೊಡಿಬೋದು ಅಷ್ಟೇ. ಅಷ್ಟೇ ಏನೇ ಹೆಚ್ಚಾಗಿಲ್ಲ ಸರ್. ಆವಾಗ ಇತ್ತು ಸರ್, ಪೂರ್ತಿ ಎಣ್ಣೆ ಹೊಡೆದ್ರೆ ಮತ್ತೆ ಹೋಗ್ತಿದ್ದಿಲ್ಲ ಪತಂಗಿ. ಒಂದು ಪತಂಗಿ ತತ್ತಿ ಹಿಡಿದ್ರೆ ಒಂದು 4,000 ಇತ್ತು ಸರ್. ಹಂಗಿತ್ತು, ಭಯಂಕರ ಉಳಿತ್ತು ಅವಾಗ. ಅವಾಗ ಎಣ್ಣೆ ಹೊಡ್ತಿದ್ವಿ, ಇವಾಗ ಇಲ್ಲ ಸರ್. ಒಂದು 3 ವರ್ಷ ಆಗ್ತೀವಿ ಹೋಗೈತೆ ಸರ್ ಅದೆಲ್ಲ. ಸದ್ಯಕ್ಕೆ ಹುಳ ಇಲ್ಲ ಸರ್, ಹುಳ ಅಂತಿದ್ರೆ ಅವಾಗ ಫ್ಲವರ್ ತಿನ್ನಬಾರ್ದು ಅಂತಿದೆ. ಇವಾಗ ಆದರೆ ಮಾರ್ಕೆಟಲ್ಲಿ ಫ್ಲವರ್ ಫ್ಲವರ್ ಅಂತಾರೆ ಸರ್. ರಾಯಚೂರು ಮಾರ್ಕೆಟಲ್ಲಿ ಫ್ಲವರ್ ಹೆಚ್ಚಿಗೆ ನಮ್ಮ ಬೇಡಿಕೆ. ಈ ವರ್ಷ ಆದರೆ ಇನ್ನೂ ಫುಲ್ ಸರ್ ತಿನ್ನೋದು, ಯಾಕಂದರೆ ಹುಳ ಕಡಿಮೆ ಆಗೈತೆ. ಅವಾಗ ಎಣ್ಣೆ ಹೊಡೆದ್ರೆ ಕಲರ್ ಇರ್ತಿತ್ತು, ಇವಾಗ ವೈಟ್ ವೈಟ್ ಇರ್ತೈತೆ ಸರ್ ಫ್ಲವರ್. ಇವಾಗ ಆದರೆ ಬೆಣ್ಣೆ ಮುದ್ದೆ ಆಗಿರ್ತದೆ ಇವಾಗ ಫ್ಲವರ್ ಆದರೆ. ಅವಾಗ ಎಣ್ಣೆ ಹೊಡೆದ್ರೆ ಕಲರ್ ಇರ್ತಿತ್ತು, ಯಾಕಂದರೆ ಮೇಲೆ ವಾರಕ್ಕೆ 2-3 ಸರ್ತಿ ಹೊಡ್ತಿದ್ರು. ಇವಾಗ ಇಲ್ಲ ಸರ್, 20-15 ದಿನಕ್ಕೂ ಹೊಡೆದಿತ್ತು ಸರ್ ಅಷ್ಟೇ. ನೀವೀಗ ಬೆಳೆ ಬಂದಿದೆ ನಿಮ್ಮದು, ಎಷ್ಟು ಸಲ ಎಣ್ಣೆ ಹೊಡೆದ್ರಿ ಬೆಳೆ ಪಾರಾವುದೊಳಗಾಗಿ? ಎಷ್ಟು ಸಲ ಎಣ್ಣೆ ಹಾಕಿದ್ರಿ ಇದಕ್ಕೆ? ನಾವು 6 ಸರ್ತಿ ಹೊಡಿದ್ವಿ ಸರ್, ಹೆಚ್ಚಾಗಿಲ್ಲ ಸರ್. 6 ಸಲ? 6 ಸರ್ತಿ. ಅವು ಯಾಕಂದ್ರೆ ಗಿಡ ಸಾಯ್ತು ಅಂದರೆ ರೆಡಿ ಮೇಲೆ ಸಾಫ್ ಆಗಲಿ ಹಾಕಿವಿ. 2-3 ಸರ್ತಿ ಎಣ್ಣೆಗೆ ಹೊಡೆದಿವೆ ಉಳಕ್ಕಂದೇ. ಮಾಮೂಲಿ ಡೋಸ್ ಅಷ್ಟೇ, ಹೆಚ್ಚಾಗಿಲ್ಲ ಸರ್ ಡೋಸ್. ಏನು ಇವಾಗ ಹುಳ ಇಲ್ಲ ಸರ್, ಚಳಿಗಾಲದಾಗಲಿ ಮಳೆಗಾಲದಾಗಲಿ ಹುಳ ಇಲ್ಲ ಹೆಚ್ಚಾಗಿ. ಇಲ್ಲ ಈ ಸರ್ ಇಲ್ಲ ಸರ್, ಒಂದು 3 ವರ್ಷ ಆಯ್ತು ಹೆಚ್ಚಾಗಿ ಹುಳ ಇಲ್ಲ ಸರ್ ಇವಾಗ ಸದ್ಯಕ್ಕೆ. ಏನು ಮತ್ತೆ ಇದಕ್ಕೆ ಕಸ ತೆಗೆಯೋದು, ಎಣ್ಣೆ ಹೊಡೆದು, ಗೊಬ್ಬರ ಹಾಕೋದು ಬಿಟ್ಟರೆ ಮತ್ತೇನೇನು ಮಾಡ್ತಿರ್ತಾರೆ ವಿಶೇಷವಾಗಿ ಕೆಲಸ? ಕೆಲಸ ನಾವೇ ಕುಂಟೆ ಹೇಳೋದು ಸರ್, ಎತ್ತಲಿಂದ ಆಗಲಿ ನಾವಾದರೆ ಈ 5 ವೇಳೆ ಸರ್ ನಾವೇ ಕುಂಟೆ ಹೇಳ್ತೀವಿ. ನಮ್ಮಲ್ಲೇ ಲೇವರ್ಸ್ ಆದರೆ ಲೇವರ್ಸ್ ಒಂದು 10 ಜನ ಇದೆ ಇಟ್ಟರೆ ಒಂದಿನಕ್ಕೆ ಮುಗಿತೈತೆ, 2 ದಿನ ಆಗಲಿ ಮುಗಿತೈತೆ. ಕಳೆ ಹೆಚ್ಚಾಗಿ ಬಿದ್ದರೆ 3 ಟೈಮ್ ತೆಗೆದ್ರೆ ಮುಗಿತು ಸರ್ ಇನ್ನು ಇದೇನು ಕಳೆನು. ಹೇಗೆ 1 ಎಕರೆ ಒಂದು ಹೂಕೋಸು ಕಾಲಿಫ್ಲವರ್ ಬೇಸಾಯ ಮಾಡ್ಬೇಕಾದ್ರೆ ಎಷ್ಟಾಗತ್ತೆ ಖರ್ಚು? ಈ ಸಲ ಎಷ್ಟು ಹಾಕಿದ್ರಿ ನೀವು ಹೂಕೋಸನ್ನು? ಹೂಗೋ ಸರ್ ನಾವು 1.5 ಎಕರೆ ಹಾಕೊಂತ ಹೋಗ್ತೀವಿ ಸರ್, ಒಂದೇ ಸರ್ತಿ ಹಾಕಲ್ಲ ನಾವು. ಹಾಕಲ್ಲ ಸರ್. ಅದನ್ನ 2 ಬ್ಯಾಚ್ ಮಾಡ್ತೀರಾ? 2 ಬ್ಯಾಚ್ ಮಾಡ್ತೀವಿ ಸರ್. ಬ್ಯಾಚ್ ನಾಲ್ಕು ಬ್ಯಾಚ್ ಹಾಕ್ತೀವಿ ಸರ್. 4 ಬ್ಯಾಚ್? ಹಾಂ, 4 ಬ್ಯಾಚ್ ಹಾಕ್ತೀವಿ. ಒಂದು ಸ್ಟೆಪ್ ಒಂದು 15ಕ್ಕೆ ಮುಗಿದ್ರೆ ಇನ್ನೊಂದು 15ಕ್ಕೆ, ಹಂಗೆ 4 ಬ್ಯಾಚ್ ಹಾಕೊಂತ ಹೋಗ್ತೀವಿ ಸರ್. ಒಂದು 3 ತಿಂಗಳಾಗಿ. ಎಷ್ಟು ದಿವಸ ಇನ್ನು ಮುಂದೆ ಮಾಡ್ಕೊಂಡಿರ್ತೀರಿ? 15-20 ದಿನ ಮಾಡ್ತೀವಿ ಸರ್. ಇದು ಇದು ಮುಗಿದ ತಕ್ಷಣ ಇನ್ನೊಂದು. ಯಾಕಂದರೆ ಸರ್ ಮಾರ್ಕೆಟ್ ಒಂದೊಂದು ಸರ್ತಿ ರೇಟ್ ಇರ್ತೈತಿ, ಒಂದೊಂದು ಸರ್ತಿ ಇರಲ್ಲ. ಒಂದೊಂದು ಸರ್ತಿ ರೈತರು ಒಂದೇ ಸರ್ ಬಂದುಬಿಟ್ರೆ ಪೂರ್ತಿ 50-100 ರೂಪಾಯಿ ಹೋಗ್ತೈತೆ. ಹಂಗಾಗಿ ಲಾಸ್ ಆಗಬಾರ್ದು ಅಂತ ಸ್ಟೆಪ್ಪು ಬ್ಯಾಚ್ ಮಾಡ್ಕೊತ ಹೋಗ್ತೈತಿ ಸರ್ ಅಷ್ಟೇ. ಈಗ ಕಾಲಿಫ್ಲವರು ಕೊಯ್ಲಿಗೆ ಬಂತು ಅನ್ನೋದು ಹೆಂಗೆ ಗೊತ್ತಾಗತ್ತೆ? ನೀವು ಹೂವು ನೋಡ್ರಿ, ಸೈಜ್ ಬೇಕು, ಒಳ್ಳೆ ಸೈಜು, ಚೆನ್ನಾಗಿ ನೋಡೋಕೆ ಅಟ್ರಾಕ್ಷನ್ ಇರಬೇಕು. ಅದಕ್ಕೆ ಏನಾದರೂ ಔಷಧಿಗಳು ಸಿಗ್ತಾವೆ ಒಳ್ಳೆ ರೀತಿಯಿಂದ ನೋಡಲಿಕ್ಕೆ? ಬೆಣ್ಣೆ ಮುದ್ದೆ ಹಾಗೆ ನಿಮಗೆ ಫ್ಲವರ್ ಕಾಣಬೇಕು ಅಂದರೆ ಅದಕ್ಕೆ ಏನಾದರೂ ವಿಶೇಷವಾದಂಥ ಔಷಧ? ಇಲ್ಲ ಸರ್, ಹಂಗಿಲ್ಲ ಸರ್, ಎಣ್ಣೆ ಇಲ್ಲ ಸರ್. ಅದು ಏನಿದ್ರೆ ನ್ಯಾಚುರಲ್ ಸರ್, ಅವು ಬಂದ್ರೇ ಹೊಡಬೇಕು. ನಾವು ಹೊಡೆಯಕ್ಕೆ ಅದು ಬರಲಿಲ್ಲ ಅಂದರೆ ನಾವು ಎಣ್ಣೆ ಹೊಡಬೇಕಾದ್ರೆ ಇನ್ನು ಮುಗಿ ಸರ್ ಅದು. ಹಂಗಾದರೆ ಏನು ಮಾಡೋಕ್ಕಾಗಲ್ಲ. ಅದು ಅದು ಎಷ್ಟು ದಿನಕ್ಕೆ ಬರ್ತೈತೆ ಅಷ್ಟೇ ಆಗ್ತೈತೆ. ಅದು ಸೈಜದ ಮೇಲೆ ನಾವು ಹೊಡಿಬೇಕು. 1.5 ಕೆಜಿ ಬಂದರೆ ಅಷ್ಟೇ ಹೊಡ್ತೀವಿ, 1 ಕೆಜಿ ಇದ್ರೆ ಅಷ್ಟೇ ಹೊಡ್ತೀವಿ. ಸ್ವಲ್ಪ 2 ದಿನ ಬಿಟ್ಟರೆ ಹೊಡೆದೋಗ್ತಾವೆ ಸರ್, ಇಲ್ಲಾಂದ್ರೆ ಅವು. ಅಂದರೆ ಅದು ಸರಿಯಾದ ವೇಳೆಯಲ್ಲಿ ಅದನ್ನು ರಾಶಿ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟಿಗೆ ಒಯ್ಬೇಕು ಅದನ್ನು ಕಿತ್ತು. ಹಾಂ ಸರ್. ಇಲ್ಲಿಗೆ ಭಾಳ ದಿವಸ ಬಿಟ್ಟರೆ ಏನಾಗ್ಬಿಡ್ತದೆ ಅದು? ಅವು ಹೊಡೆದೋಗ್ತದೆ ಸರ್, ಎಲ್ಲ ಬರಲ್ಲ, ಹೊಡೆದು ಬಿಡ್ತದೆ ಸರ್. ಆಗುತ್ತೆ ಸರ್ ಎಲ್ಲ. ನಾವು ಮುಟ್ಟಕ್ಕೆ ಹೋದ್ರೆ ಅವು ಎಲ್ಲ ಉದುರೋಗುತ್ತೆ ಸರ್, ಉದುರೋಗ್ಬಿಡ್ತಾವೆ ಎಲ್ಲ. ಅಂದರೆ 1 ದಿವಸಕ್ಕೆ ಪ್ರತಿನಿತ್ಯ ಈಗ 1/2 ಎಕರೆ 4 ಭಾಗ ಮಾಡ್ಕೊಂಡಿರ್ತಾರಲ್ಲ, ದಿವಸ ಎಷ್ಟು ರಾಶಿ ಮಾಡ್ತಿರ್ತಾರೆ ಹಾರ್ವೆಸ್ಟಿಂಗ್ ಸರ್? ಅವು ನಮ್ಗೆ ಬಂದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 3-4 ಟೈಮ್ ಕಟ್ಟಿಂಗೇ ಕಡಿಮೆ ಆಗುತ್ತೆ, ಬರ್ತಾ ಬರ್ತಾ ಹೆಚ್ಚಿಗೆ ಆಗ್ತೈತೆ. ಇವತ್ತು 30 ಹೊಡೆದೀವಿ, ನೆಕ್ಸ್ಟ್ಗೆ 1-3-4 ದಿನ ಬಿಟ್ಟರೆ 50 ಚೀಲ ಆಗ್ತೈತೆ. ಒಂದು 1 ವಾರ 15ಕ್ಕೆ ಹೊಲ ಎಲ್ಲ ಮುಗಿತೈತೆ 1/2 ಎಕರೆ ಆದರೆ. ನಾವು 1/2 ಎಕರೆ ಬಂದು ನಾವು 100-120 ರೈ ಹಾಕಿದ್ ಸರ್. ಅದು 120 ರೈ ಅಂದರೆ 650 ಚೀಲ ಆಗೈತೆ ಸರ್. ಇನ್ನು ಸ್ವಲ್ಪ ನಮ್ಮ ಮಳೆ ಬಂದು ಸಸಿ ಹೋದವು, ಇಲ್ಲಾಂದ್ರೆ 800 ಚೀಲ ಆಗ್ಬೇಕು ಸರ್. ಅದು ಮಿನಿಮಮ್ 1/2 ಎಕರೆ ಸರ್. 1/2 ಎಕರೆ 800 ಚೀಲ ಆಗ್ಬೇಕು. 800 ಚೀಲ ಆಗ್ಬೇಕು ಸರ್. ಎಷ್ಟು ಒಂದೊಂದು ಚೀಲದಲ್ಲಿ ಎಷ್ಟು ಹಾಕ್ತೀರಿ ಫ್ಲವರ್ಸ್? 10 ಹಾಕ್ತೀವಿ ಸರ್ ಗಡ್ಡೆ ಹೂಗುಸ. ಹೇಗೆ ಮಾರುಕಟ್ಟೆಯಲ್ಲಿ ಒಂದು ಚೀಲಕ್ಕೆ ಎಷ್ಟು ರೇಟ್ ಬರ್ತಾ ಇದೆ ಸದ್ಯದಲ್ಲಿ? ಸದ್ಯದಲ್ಲಿ ಸರ್ ನಾವು ಫಸ್ಟಿಗೆ ಮಾರಿದಾಗ 250 ಸರ್, 1-3-4 ಟೈಮ್ಗೆ ಕಡಿಮೆ ಆಯಿತು, ಇವಾಗ 200 ನಡೆದೈತೆ ಸರ್ ಸದ್ಯಕ್ಕೆ. ಅಂದರೆ ನಿಮಗೆ ಒಂದು 20 ರೂಪಾಯಿಗೆ ಒಂದು ಬೀಳ್ತದೆ? ಹಾಂ, 20 ರೂಪಾಯಿ ಬೀಳ್ತೈತೆ ಸರ್ ನಮಗೆ. ಹೇಗೆ ಅನಿಸ್ತಾ ಇದೆ 20 ರೂಪಾಯಿಗೆ ಒಂದು ಮಾರಿದ್ರೆ ಒಳ್ಳೆ ರೇಟ್ ಅಂತೀರಾ, ಅಥವಾ ರೇಟ್ ಇನ್ನೂ ಜಾಸ್ತಿ ಇದ್ರೆ ನಮಗೆ ಒಳ್ಳೆ ಗಿಡ್ತದೆ ಅಂತೀರಾ, ಅಥವಾ ಈ ಸಲ ರೇಟ್ ಆಯಿತು? ಒಟ್ಟಲೆ ಮಾರ್ಕೆಟ್ನಲ್ಲಿ ರೇಟ್ ಹೇಗಿರುತ್ತೆ ಕಾಲಿಫ್ಲವರ್ಗೆ ಈ ವರ್ಷ? ಏನು ಸದ್ಯಕ್ಕೆ ಸರ್ 250 ಆದರೆ ರೈತರು ಉಳಿತಾಯ ಸ್ವಲ್ಪ, ಪೂರ್ತಿ 150-100 ರೂಪಾಯಿ ಆದರೆ ಎಣ್ಣೆಗೆ ಕಳೆಗೆ ಅದಕ್ಕೆ ಸರಿಯುತ್ತೆ ಸರ್. ಸರಿ ಹೋಗ್ಬಿಡೋದು. ಹಾಂ, ಹೇಗೆ ನಿಮ್ಗೆ ಈ ಸಲ ಚೆನ್ನಾಗಿ ರೇಟ್ ಬಂದು ಒಳ್ಳೆ ಲಾಭ ಆಯ್ತಾ? ಸದ್ಯಕ್ಕೆ ಸರ್ ಇವಾಗ ಲಾಭ ಅಂದರೆ 1/50 ಸರ್ ಲಾಭ ಐತೆ 1/2 ಎಕರೆಯಲ್ಲಿ. ಸದ್ಯಕ್ಕೆ ಖರ್ಚು ಎಲ್ಲ ತೆಗೆದು ಹೋಗಿದ್ರೆ 1/50 ಸರ್ ಲಾಭ ಆಯ್ತು ಸರ್ ಅಷ್ಟೇ. ಅಂದರೆ 75 ದಿವಸದಲ್ಲಿ ನಿಮ್ಗೆ 1/2 ಎಕರೆಯಲ್ಲಿ ಒಂದು 50-60 ರೂಪಾಯಿ ಉಳಿತು? ಉಳಿತು ಸರ್ ಅಷ್ಟೇ. ಮತ್ತು ವಿಶೇಷವಾಗಿ ಎಲೆಗಳು ಬರ್ತಾವಲ್ಲ, ಸಾಕಷ್ಟು ಎಲೆಗಳು ಬೀಳ್ತಾವೆ, ಇದಕ್ಕೆ ತಪ್ಪಲ ಬರ್ತದೆ, ಏನು ಮಾಡ್ತೀರಿ ಆ ಕಾಲಿಫ್ಲವರು ಹಾರ್ವೆಸ್ಟ್ ಆದಮೇಲೆ ತಪ್ಪಲ ಎಲ್ಲ? ತಪ್ಪಲೆ ಎಲ್ಲ ಚೀಲಗೆ ತುಂಬಿದೆ, ಅದು ಒಡೆದೇ ಚೀಲಗೆ ಹಾಕ್ತೇವೆ ತಪ್ಪಲೇನೆ. ಇಲ್ಲ, ಹಾಂ, ಆ ತಪ್ಪಲೆ ಎಲ್ಲ ಮಾರ್ಕೆಟಲ್ಲಿ ಹೊಡೆದು ಅವು ದನಕ್ಕಾಗಿ ಅವು ಆಕಳಿಗೆ ದನಗೆ ಹಾಕಿ ತೊಗೊಂಡೋಗ್ತಾರೆ ಸರ್ ಅಲ್ಲಿ ಅವರೇ. ಅದರಲ್ಲಿಂದ ಏನೇ ದನಗಳಿಗೆ ಎಮ್ಮೆಗಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಇವಾಗೇನು ಸದ್ಯಕ್ಕೇನು. ಅವ್ರು ಹೋಯ್ತಾರಲ್ಲ ನಮ್ಗೇನು ಏನು ಆಗಿಲ್ಲಪ್ಪ ಅಂತಾರೆ. ಆವಾಗಿತ್ತು ಸರ್ ಕುರಿ ಹೇಳ್ತಾರೆ ಏನೋ ತಿಂದು ದನಗಳು ಇದಾಗ್ಬಿಡ್ತು, ಕಾಲಿಫ್ಲವರ್ ತಪ್ಪಲ ತಿಂದು ಕ್ಯಾಬೇಜ್ ತಪ್ಪಲ ತಿಂದು ಭಾಳಷ್ಟು ದನಗಳಿಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾ ಇದ್ರು. ಹೌದು ಸರ್, ಅವಾಗ ಯಾಕಂದರೆ ಈ ರೈತರು ಏನು ಮಾಡ್ತಾರೆ ಅಂದರೆ ಸರ್ ಇವಾಗ ಎಣ್ಣೆ ಹೊಡೆದು ಹಂಗೆ ಮಾರ್ಕೆಟ್ಗೆ ಹೋಗಿದ್ದಿರ್ತಾರೆ. ಹಂಗಾಗಿ ನಾವಾಗಲಿ ಎಮ್ಮೆಗಳಾಗಲಿ ಹಾಕ್ಲಾಕ ಸರ್ ತಿಂದರೆ ಅವಕ್ಕೇನು ಮುಗ್ಜೇವ ತಿಂದಾಗ ಅವಕ್ಕೇನು ಗೊತ್ತಾಗುತ್ತೆ ಸರ್. ನಮ್ಗಾದ್ರೆ ಮನುಷ್ಯನಿಗೆ ಇಮಿಡಿಯೇಟ್ಲಾಗಿ ನಮ್ಗೆ ಗೊತ್ತಾಗಲ್ಲ, ಅವಕ್ಕಾದರೆ ಇಮಿಡಿಯೇಟ್ಲಾಗಿ ಇದಾದ ತಕ್ಷಣ ಯಾವ ಒಂದು ಹೋಗಿರ್ತ ಸರ್ ಅಷ್ಟೇ ಹೇಳಕ್ ಬರಲ್ಲ. ಹೇಗೆ ಏನು ಹೇಳ್ತೀರಿ ಈಗ ಕಾಲಿಫ್ಲವರ್ ಹಾಕಿರಿ ಇದಕ್ಕೆ? ಈ ಕಾಲಿಫ್ಲವರ್ ಹಾಕಿದ ತಕ್ಷಣ ಮತ್ತೆ ಬೆಳೆ ಬದಲಾವಣೆ ಏನು ಮಾಡ್ತೀರಿ ಇದಕ್ಕೆ? ಬದಲಾವಣೆ ಸರ್ ಟಮಾಟೆ ಹಾಕ್ಬೇಕಂತ ಆಗಿ ಸರ್ ಸದ್ಯ ಇವಾಗ ಮುಗಿದ್ರೆ. ಹಾಂ, ಹಾಕುವಾಗ ಮತ್ತೆಲ್ಲ ನೀವು ತಿಪ್ಪೆ ಗೊಬ್ಬರ ಹಾಕ್ತೀರಿ? ಇಲ್ಲ ಸರ್, ಕುರಿ ನಿಲ್ಲಿಸಿ ತಿಪ್ಪೆ ಗೊಬ್ಬರ ಇಲ್ಲ ಸರ್ ಇವಾಗ. ತಿಪ್ಪೆ ಗೊಬ್ಬರ ಇಲ್ಲ ಸರ್, ಕುರಿ ನಿಲ್ಲಿಸಿ ಸರ್. ಹೇಗೆ ಕುರಿ ನಿಲ್ಲಕ್ಕೆ ಸ್ವಮ್ಮ ಬಂದು ನಿಂತು ಅವ್ರು ಇದನ್ನ ಮಾಡಿಕೊಟ್ಟು ಹೋಗ್ತಾರೆ ಅಥವಾ ಏನು ಮಾಡ್ತಾರೆ ಅವ್ರು ನಿಮಗೆಲ್ಲ? ಸರ್ ಇದೆಲ್ಲ ಉಳ್ಕಿದ್ದೆಲ್ಲ ಮೇಯಿಸ್ಕೊಂಡು ಹೋಗ್ತಾರೆ ಸರ್, ಒಂದು 3-4 ದಿನ ನಿಲ್ಲಿಸಿ ಬಿಡ್ತಾರೆ ಸರ್ ಅದಿಷ್ಟಿಗೆ. ಅಮ್ಮ ಉಳಿ ಮಾಡಿ ಮತ್ತೆ ರೂಟ್ರ ಹೊಡೆದು ಒಂದು 15 ದಿನ ಬಿಟ್ಟು ಮತ್ತೆ ಟೊಮಾಟೊ ಹಚ್ಚಿವಿ ಸರ್. ನೀವೆಲ್ಲ ಬೆಳಿತೀರಿ ಕಾಲಿಫ್ಲವರ್ ಮನೆಯಲ್ಲಿ ತಿನ್ಲಿಕ್ಕೆ ಬಳಸ್ತೀರಿ? ಬಳಸಿ ಸರ್. ಮತ್ತೆ ಎಲ್ಲರೂ ತಿಂದಾಗ ನಾವು ತಿನ್ನಲ್ಲ ಅಂದ್ರೆ ಹೆಂಗಾಗ್ ಸರ್? ಮತ್ತೆ ನಾವು ತಿಂತೀವಿ ಸರ್, ನಾವು ನಮ್ಮ ಮನೆಯಲ್ಲಿ ಸ್ಪೆಷಲ್ ಕಾಲಿಫ್ಲವರ್ ಇನ್ನ ಚಲೋ ಮಾಡ್ಕೊಂಡು ತಿಂತೀವಿ ಸರ್. ಇನ್ನ ಎಣ್ಣೆ ಹೊಡೆದ್ಮೇಲೆ ಎಷ್ಟು ದಿವಸಕ್ಕೆ ಅದನ್ನ ಕಟಾವ್ ಮಾಡ್ಕೋತೀರಿ ನೀವು ಸಾಮಾನ್ಯವಾಗಿ? ಯಾವಾಗ ಸರ್ ಗಡ್ಡೆ ಸಣ್ಣಗ ಸ್ವಲ್ಪ ಕಾಣ್ತಾವ ಆವಾಗ್ಲಿಂದ ಎಣ್ಣೆ ಹೊಡಲ್ ಸರ್, ನಾವು ಬಿಟ್ಬಿಡ್ತೀವಿ. ಆಗ ಒಳಗೆ ಇರಲ್ಲ ಸರ್, ಆವಾಗ ಬಿಟ್ಬಿಡ್ತೀವಿ. ಎಣ್ಣೆ ಹೊಡೆದ್ರೆ ಮತ್ತೆ ಕಲರ್ ಚೇಂಜ್ ಆಗ್ತೈತೆ. ಒಂದು 15-20 ದಿನ ಇನ್ನ ಎಣ್ಣೆ ಇರಲ್ಲ ಸರ್, ಹೊಡೆದಿಲ್ಲ ನಾಚ ಅಲ್ಲಿಗೆ ಲಾಸ್ಟ್ ಎಣ್ಣೆ ಹೊಡಬಾರ್ದು ಸರ್. ಇನ್ನ ಅಲ್ಲಿಗೆ ಸರ್ ಲಾಸ್ಟು. ಆಮೇಲೆ ಒಮ್ಮೆ ಕಿತ್ಕೊಂಡು ಹೋಗ್ಬಿಡ್ತೀರಿ ಅಷ್ಟೇ? ಮಾರಾಟಕ್ಕೆ ಇನ್ನ ಕಿತ್ಕೊಂಡು ಹೋಗ್ಬೋದು ಸರ್. ಹೆಂಗೆ ಮಾರಾಟ ನಿಮಗೆ ಆಕ್ಷನಲ್ಲಿ ತಗೋತಾರ ಅಥವಾ ಒಂದು ಫಿಕ್ಸ್ ರೇಟ್ ಇಟ್ಟಿದ್ದಾರೆ, ಹೆಂಗೆ ಮಾಡಿದಾರೆ? ಇಲ್ಲ ಏನು ಹರಾಜ್ ಹಾಕ್ತಾರೆ, ಹೆಂಗೆ ಮಾಡ್ತಾರೆ? ಇಲ್ಲ ಸರ್, ನಾವು ಕಾಟನ್ ಮಾರ್ಕೆಟಲ್ಲಿ ಇದು ರೈತರ ಬಜಾರ್ ಐತೆ ಸರ್, ನಾವು ಅಲ್ಲೇ ಮಾರ್ತೀವಿ ಸರ್. ನಾವು ಸ್ವಂತ ಮಾರ್ತೀವಿ, ಸ್ವಂತ ಮಾರ್ತೀವಿ ಸರ್. ನಾವು ಒಂದೊಂದು ಚೀಲ ಒಯ್ತಾರೆ, ಒಬ್ಬೊಬ್ರು ಬಂದು ಒಂದು 2-10 ಒಯ್ತಾರೆ ಸರ್. ಅಲ್ಲೇನು ಕಮಿಷನ್ ಗಿಮಿಷನ್ ಏನಿಲ್ಲ ಸರ್, ನಾವು ಡೈರೆಕ್ಟ್ ನಾವೇ ಮಾರ್ತೀವಿ ಸರ್. ಅಲ್ಲಿ ನಮ್ದೇ ಆಟ ಅದ, ನಾವೇ ಒಯ್ತೀವಿ. ನಮ್ಗೇನು ಕಮಿಷನ್ 1 ರೂಪಾಯಿ ಸರ್ ಮಾರೋದು ತರೋದು, ಯಾರಿಗೇನು ದಲ್ಲಾಳಿಗಳಿಗೆ ಇಲ್ಲಿ ಯಾರಿಗಿಲ್ಲ ಸರ್. ಹೆಂಗೆ ಇಲ್ಲಿ ರೈತರ ಬಜಾರ್ ಆಯ್ತಲ್ಲ, ಕಾಟನ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ನಡೀತೈತೆ ಈಗ? ಚೆನ್ನಾಗಿ ನಡ್ತೈತೆ ಸರ್. ಅಲ್ಲಿ ಕುಂತು ಅಲ್ಲಿ ಬಂದು ಮಾರಾಟಗಾರರು ಹೋಯ್ತಾರ ಖರೀದಿ ಹೋಯ್ತಾರೆ ಸರ್. ಬಂದು ನಾವು ಹೋಗಿದ ತಕ್ಷಣ ಎಲ್ಲರೂ ಇರ್ತಾರೆ, ನಂಗೆ 2-3 ಹಾಕಂದ್ರೆ ಮಾರ್ಕೊಂಡು ಬಂದ್ಬಿಡ್ತೀವಿ ಸರ್. ಇನ್ನು ಅವ್ರು ರೊಕ್ಕ ಕೊಡ್ತಾರೆ ನಿಮ್ಗೆ? ಆಗ ಕೊಡ್ತಾರೆ ಸರ್, ಅವಾಗ ಹಿಂಗೆ ಚೀಲ ಹಾಕೋದು ಹಿಂಗೆ ರೊಕ್ಕ ಕೊಟ್ಬಿಡ್ತಾರೆ ಅಷ್ಟೇ, ಬಂದ್ಬಿಡು ಅಷ್ಟೇ. ಮಾರ್ಕೊಳ್ಳೋದು ಬರೋದು, ಮಾರೋದೇನು ಸಮಸ್ಯೆ ಇಲ್ಲ ನಿಮಗೀಗ? ಮಾರೋದೇನು ಸಮಸ್ಯೆ ಇಲ್ಲ ಸರ್. ಇವಾಗೇನು ಈಗ ನೋಡ್ರಿ, ಈಗ ಕಾಲಿಫ್ಲವರು, ಕ್ಯಾಬೇಜು ಇಂಥವೆಲ್ಲ ಡಿಮ್ಯಾಂಡ್ ಅದಾವೆ ಹಾಕವ. ಈಗ ಟೊಮ್ಯಾಟೊ ಬಂದರೆ, ಟೊಮ್ಯಾಟೊ ನೋಡ್ರಿ ಒಮ್ಮೆ ಭಾಳಷ್ಟು ಡಿಮ್ಯಾಂಡ್ ಬರ್ತದೆ, ಒಮ್ಮೆ ನೋಡ್ರಿ ಭಯಂಕರ ಇದಾಗ್ಬಿಡ್ತದೆ. ಆ ಥರ ಆದಾಗ ಅದು ಹೆಂಗೆ ಮಾಡ್ತೀರಿ ಮಾರಾಟ? ಏನು ಮಾಡ್ಬೇಕು ಸರ್? ಮತ್ತು ಈಗ ಸದ್ಯಕ್ಕಾದರೆ ಇಲ್ಲಿ ವ್ಯಾಪಾರ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಸರ್? ಇವಾಗ ರೈತರು ಸ್ವಲ್ಪ ಹುಷಾರಾಗ್ಯಾರ ಸರ್. ಮಾರ್ಕೆಟಿಲ್ಲಿ ಇಲ್ಲಂದ್ರೆ ರೈಚೂರು ಇಲ್ಲಂದ್ರೆ ಒಂದು ಹೈದರಾಬಾದ್ ಆಗಲಿ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೈಡ್ ಆಗಲಿ, ಬೆಳಗಾಮಲಾಗಲಿ, ಸ್ವಲ್ಪ ದೊಡ್ಡ ದೊಡ್ಡ ರೈತರು ಸರ್, ಒಂದು 3-4 ಜನ ಸೇರಿ ಆಗಿದ್ರೆ ಒಂದು ಬುಲೋರಿಗೆ ಒಯ್ದುಬಿಡ್ತಾರೆ ಸರ್. ಅಂದರೆ ಮಾರ್ಕೆಟ್ನಾಗ, ರಾಯಚೂರು ಮಾರ್ಕೆಟ್ನಾಗ ರೇಟ್ ಬೇರೆ ಕಡೆ ಎಲ್ಲ ಒಳ್ಳೆ ರೇಟ್ ಸಿಗ್ತದೆ ಅವಾಗ, ಇಲ್ಲಿ ಇಲ್ಲದಾಗ? ಇಲ್ಲಿ ಇಲ್ಲದಾಗ ಸರ್. ಮತ್ತು ಇಲ್ಲಿ ಅನಿವಾರ್ಯ ಇದ್ದರೆ ಬೇರೆ ಕಡೆ ಒಯ್ಬೇಕು ಸರ್, ಇಲ್ಲಿ ಇಲ್ಲಂದರೆ ರೇಟು. ನಾವು ಲಾಸ್ಟಿಗೆ ಕೂಲಿಯವ್ರಿಗೆ ಖರ್ಚಿಗೆ ಆಗಬೇಕಾದ್ರೆ ಅನಿವಾರ್ಯ ಒಯ್ಬೇಕು ಹೊರಗಡೆ. ಅಲ್ಲಿಲ್ಲ ಅಂದರೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಇನ್ನು ಪ್ರತಿ ವರ್ಷನೂ ಈ ಕಾಲಿಫ್ಲವರ್ ಹಾಕ್ತಾ ಇರ್ತೀರಿ, ಒಂದು ವರ್ಷನೂ ಬಿಡಲ್ಲ? ವರ್ಷ ಹಾಕ್ತೀವಿ ಸರ್, ನಾವೇನು ಬಿಟ್ಟಿಲ್ಲ ಸರ್. ವರ್ಷದಲ್ಲಿ 2 ಸಲ ಹಾಕ್ತೀರಿ? 2 ಸರ್ತಿ ಹಾಕ್ತೀವಿ ಸರ್, ಮಳೆಗಾಲ ಚಳಿಗಾಲದಲ್ಲಿ ಸರ್. ಮಳೆಗಾಲದಲ್ಲಿ ಹೆಂಗೆ ಇಳುವರಿ ಅಷ್ಟು ಬರೋದಿಲ್ಲ? ಮಳೆಗಾಲದಲ್ಲಿ ಕಡಿಮೆ ಸರ್ ಇಳುವರಿ. ರೇಟ್ ಹೆಂಗಿರ್ತಾವೆ ಬೇಡಿಕೆ? ರೇಟ್ ಏನು ಇರ್ತೈತೆ ಸರ್ ಮಳೆಗಾಲದಾಗ? ಈ ವರ್ಷ ನೋಡಿ ಸರ್, 350-400 ನಡೆದಿತ್ತು ನವಂಬರ್ ತನಕ ಸರ್. ಇವಾಗ ಡಿಸೆಂಬರಲ್ಲಿ ಕಡಿಮೆ ಆಗೈತೆ ಇವಾಗ ರೇಟ್. ಯಾಕಂದರೆ ರೈತರು ಎಲ್ಲರೂ ಒಂದೇ ಸರ್ತಿ ಬಂದ್ರಲ್ಲ, ಸ್ಟೆಪ್ ಸ್ಟೆಪ್ ಸ್ವಲ್ಪ ಕಡಿಮೆ ಆಗೈತೆ. ಮಳೆಗಾಲದಾಗ ಸ್ವಲ್ಪ ದೊಡ್ಡ ದೊಡ್ಡ ಬೆಳೆ ಹಾಕಕ್ಕೆ ಹೋಗಿ ಇವಾಗ ಸಣ್ಣ ರೈತರು ಮತ್ತೆ ಇವಾಗ ಫ್ಲವರ್ ಹಾಕಿ ಸ್ವಲ್ಪ ರೇಟ್ ಕಡಿಮೆ ಆಗೈತೆ ಅಷ್ಟೇ. ಒಳ್ಳೆಯದು. ನಿಮ್ಮ ಒಂದು ಕಾಲಿಫ್ಲವರ್ ಹೂಕೋಸು ಗಡ್ಡೆ ಬೇಸಾಯದ ಬಗ್ಗೆ ನಿಮ್ಮ ವಿಚಾರವನ್ನು ನಮ್ಮ ರೈತರೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ಸ್. ಇದುವರೆಗೆ ಕಡಗಂದೊಡ್ಡಿ ಗ್ರಾಮದ ರಾಜೇಂದ್ರ ಅವರ ಹೂಕೋಸು ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲುತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.2-30.6 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.7-17.2 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಅದೇ ರೀತಿಯಾಗಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 25-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3.8-7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿಸಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶತೆಯು ಕಡಿಮೆ ಇರುವುದರಿಂದ ಸಾಕು ಪ್ರಾಣಿಗಳನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ

ಆಕಾಶವಾಣಿ ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ. 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ. ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936. ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957. ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967. ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977. ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ. ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ. ಇದು ಆಕಾಶವಾಣಿ ರಾಜ್ಯ ಎಫ್ಎಂ ಕೇಂದ್ರ. ಸಮಯ 7:17. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಗೋನ್ವಾರ ಗ್ರಾಮದ ಕೃಷ್ಣಮೂರ್ತಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ರೈತ ಬಾಂಧವರಿಗೆ ನಮಸ್ಕಾರ. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ, ನನ್ನ ಕಷ್ಟ ಪರಿಹರಿಸು ಮಹಾರಾಯ, ಎಷ್ಟಂತ ಬೇಡಲಿ ಗುರುರಾಯ. ದಾಸೆಗಳ ಕೆಡಿಸು, ಈನೆ ವಿಷಯಗಳನ್ನೆಲ್ಲವ ಬಿಡಿಸು, ಮನವ ನಿನ್ನಾಜ್ಞೆಯಳು ನರವರ ತಾನಿರಿಸು, ಗಣಯೋಗಿ ಸಾಗನದ ಗಣಯೋಗಿ ಸಾಗನದ ನಿದ್ರೆಯವನ ಬಲಿಸು. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ, ಗುರುಹಿರಿಯರ ಸೇವೆಯೊಳಗಿರಿಸು, ಹರಿದಾಡೋ ಇಂದ್ರಗಳನ್ನ ನಿಲ್ಲಿಸು, ಗುರುಹಿರಿಯರ ಸೇವೆಯೊಳಗಿರಿಸು, ಮನವ ನಿನ್ನಾಜ್ಞೆಯಳು ನರವರ ತಾನಿರಿಸು, ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಬರ್ತೀನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಕಂಗಳು ತುಂಬಿದವನಿಗೆ ರಂಗನ ನಾಮವೇನಿಗೆ ಮಂಗಳ ತುಂಬಿದ ಸ್ವಾಮಿ, ಕಂಗಳು ತುಂಬಿದವನಿಗೆ. ಬರ್ತೀನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಬರ್ತೀನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ನೀನು ಬೇಡಿದ ಒಡೆಯ ಬಾರಿಯನ್ನು ನೀಡಿದ ವರಗಳ ಭಾಗ್ಯ ಹರಿಸಿದ ರಂಗನಿ ನೀನು. ಬರ್ತಿ ನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಬರ್ತಿ ನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಭಕ್ತಿ ಕೋಟಿ ನಿನ್ನ ದರ್ಜನಗೆ ಕಾಯುವರಯ್ಯ, ಭಕ್ತಿಲನ್ನು ಸಲವಿ ಕಾಪಾಡೆಂದು ಬೇಡುವನಯ್ಯ. ಜಗದಾಧಾರ ನಿನ್ನ ನಾಮಸ್ಮರಣೆಯ ಮಾತ್ರ ಮಾಡಬೇಕು ಮನಾಜ. ಭರ್ತಿ ನಂದ ರಂಗನಾಥ ಇನ್ನು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ. ಎಲ್ಲರಂತವನಲ್ಲ ಯಕ್ಕ ಈ ತಾತ ಕೇಳೆ, ಎಲ್ಲರಂತವನಲ್ಲ ಯಕ್ಕ ಈ ತಾತ ಕೇಳೆ. ಎಲ್ಲ ಲೋಕದಿ ಇರುತಾನಕ್ಕ ಅಲ್ಲಾವುದನು ತಾಬಲ್ಲಾನಕ್ಕ. ಎಲ್ಲ ಲೋಕದಿ ಇರುತಾನಕ್ಕ ಅಲ್ಲಾವುದನು ತಾಬಲ್ಲಾನಕ್ಕ. ತನ್ನೊಳಗೆ ತಾನೆ, ತನ್ನೊಳಗೆ ತಾನೆ ನಗುತಾನಕ್ಕ. ಎಲ್ಲರಂತವನಲ್ಲ ಯಕ್ಕ ಈ ತಾತ ಕೇಳೆ. ವರಾಂಜನೆಯನೊಮ್ಮೆ ಮುತ್ತನು ಕೊಟ್ಟ, ಸಿರಿಮುತ್ತು ಮೈಮೆಯಿಂದ ಜನ್ಮವು ಪಡೆದ. ಮರದ ಜೀವ ರಕ್ಷಿಸಿತ ಜೀವನ ಕೊಟ್ಟ, ಮರದ ಜೀವ ರಕ್ಷಿಸಿತ ಜೀವನ ಕೊಟ್ಟ. ಸಾರವಿಲ್ಲದ ಜೀವ ಒದಕ್ಕೆ ಜೀವ ತುಂಬಿಬಿಟ್ಟ, ಸಾರವಿಲ್ಲದ ಜೀವ ಒದಕ್ಕೆ ಜೀವ ತುಂಬಿಬಿಟ್ಟ. ಆ